ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಕೃಷಿರಂಗ ಪ್ರಸಾರವಾಯಿತು. ಈಗ ವೇಳೆ ಸರಿಯಾಗಿ 6 ಗಂಟೆ. ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ 102.2 MHz. ಈಗ ಕಾರ್ಯಕ್ರಮ ವಿವರಣೆ. ಆಭರಣ ಪ್ರಿಯರಿಗೆ ಧನ್ತೆರಸ್ ಹಾಗೂ ದೀಪಾವಳಿ ಹಬ್ಬದ ವಿಶೇಷ ಕೊಡುಗೆಗಳು ಹಾಸನದ ಶ್ರೀ ರೂಪಾ ಜುವೆಲ್ಲರ್ಸ್ನಲ್ಲಿ. ಪ್ರತಿ ಗ್ರಾಮ್ ಚಿನ್ನಾಭರಣದ ಮೇಲೆ 100 ರೂಪಾಯಿ ಕಡಿತ, ಪ್ರತಿ 1 ಕೆಜಿ ಬೆಳ್ಳಿ ಆಭರಣದ ಮೇಲೆ 5,000 ರೂಪಾಯಿ ಕಡಿತ. ಇದೇ 23ರವರೆಗೆ ಭೇಟಿ ಕೊಡಿ ಶ್ರೀ ರೂಪಾ ಜುವೆಲ್ಲರ್ಸ್, ಸುಭಾಷ್ ಚೌಕ್, ಹಾಸನ. ಕಾಲ್ 6365-77-488. ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಮೂಡಿಬರಲಿರುವ ಕಾರ್ಯಕ್ರಮಗಳ ವಿವರ. ಈ ಪ್ರಸಾರದಲ್ಲಿ ಇನ್ನು ಮುಂದೆ 6:20 ಗಾನಾಂತರಂಗ, ಜನಪ್ರಿಯ ಹಾಡುಗಳ ಹಿಂದಿನ ರೋಚಕ ಕಥೆ ಪ್ರಸ್ತುತಪಡಿಸುತ್ತಾರೆ ಎಂ ಶಿವಕುಮಾರ್. 6:51 ಚಿತ್ರಗೀತೆಗಳನ್ನು ಕೇಳುವಿರಿ. 7:45 ಸಮಾಚಾರ ದರ್ಶನ, ಕನ್ನಡದಲ್ಲಿ ವಾರದ ವಾರ್ತಾ ಚಿತ್ರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 9:00 ಬೆಂಗಳೂರು ಕೇಂದ್ರದಿಂದ ಯುವವಾಣಿ ಯುವ ಕಾರ್ಯಕ್ರಮ, ಇದರಲ್ಲಿ ಸ್ಯಾಕ್ಸೋಫೋನ್ ಕಲಾವಿದ ಸುನೀಲ್ ಆಯರಹಳ್ಳಿ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ಸುಜಾತಾ ಎಫ್ ತಳವಾರ್. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 9:30 ದೆಹಲಿ ಕೇಂದ್ರದಿಂದ ರಾಷ್ಟೀಯ ಸಂಗೀತ ಕಾರ್ಯಕ್ರಮ, ಇದರಲ್ಲಿ ಮೊದಲಿಗೆ ವಿನೋದ್ ದಿಗರ್ಜ್ಕರ್ ಅವರ ಗಾಯನ ಕೇಳಬಹುದು, ನಂತರ ರೋಹಿತ್ ಮುಜುಮ್ದಾರ್ ಅವರ ತಬಲಾ ವಾದನ ಮೂಡಿಬರಲಿದೆ.